ಪರವಾಗಿಲ್ಲ. ಕೆಲವೊಬ್ರು ಯಾಕಾದ್ರೂ ಪೇಟೆ ಸೇರಿದೆ ಅಂತ ಅನ್ಕೊಂಡು ಯಾತನೆ ಅನುಭವಿಸೋದಿದೆ, ದುಡಿದುದೆಲ್ಲ ಖರ್ಚಾಯ್ತು ಯಾವ್ದಾದಕ್ಕೂ ಅಂತ ಅನ್ಕೊಂಡು ಹೇಳೋದಿದೆ. ನೀವು ಮೈ ಮೇಲೆ ಏನು ಹಾಕೊಳ್ದಲ್ಲೇ ನಷ್ಟ ಅನುಭವಿಸ್ತಾರೇ, ತೀರಾ ದುಡ್ಡು ಕೂಡಿಡ್ದಲ್ಲೇ ಬಂದ್ರಿ ಕೃಷಿಗೆಲ್ವಾ? ಹೌದು, ಮತ್ತೆ ಅದರಿಂದ ನನಗೆ ಅನುಭವ ಬಂತು. ಅನುಭವ ನಿಜವಾಗ್ಲು, ಕೆಲಸಗಳನ್ನ ನೋಡಿದಷ್ಟು ಕಲಿತಷ್ಟು ಜೀವನಕ್ಕೆ ಬೇರೆ ಬೇರೆ ರೀತಿಯ ಅನುಭವಗಳು ಆಗ್ತವೆ. ಡಿಪ್ಲೊಮೋ ಎಲ್ಲಿ ಮುಗಿಸಿದ್ರಿ? ಕುಶಾಲನಗರ ಪಾಲಿಟೆಕ್ನಲ್ಲಿ. ಈಗ ವಯಸ್ಸೆಷ್ಟು ನಂದಕುಮಾರ್ ಅವರೇ? 60. 60ನೇ ವಯಸ್ಸಿನಲ್ಲೂ ಲವಲವಿಕೆಯಿಂದ ತೋಟದ ನಿರ್ವಹಣೆಯಲ್ಲಿ ನಿಮ್ಮ ಸಹೋದರರ ಸಹಕಾರವನ್ನು ಪಡೆದುಕೊಂಡು ಮಾಡ್ಕೊಂಡು ಹೋಗ್ತದ್ರಿ. ಹೇಳಿ, ರೋಬಸ್ಟ ಎಷ್ಟು ವರ್ಷದ್ದು? ನೀವು ಹಾಕಿದ್ದ, ಅಪ್ಪ ಹಾಕಿದ್ದ, ಹೇಗೆ? ಅಪ್ಪ ಹಾಕಿದ್ದು 1-5 ಎಕರೆ ಇದೆ, ನಾವು ಹಾಕಿದ್ದು 1-5 ಎಕರೆ ಇದೆ. 10 ಎಕರೆ ಕಾಫಿ ತೋಟದಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ? 10 ಎಕರೆ ಕಾಫಿ ತೋಟದಲ್ಲಿ 270 ಬ್ಯಾಗ್ ಸಿಗ್ತಾ ಇದೆ. ಪರವಾಗಿಲ್ಲ, ಓಲ್ಡ್ ರೋಬಸ್ಟ ಇದೆ, ಮತ್ತಿನ್ನು ಬೇರೆ ಯಾವ ತಳಿಗಳು ಇದಾವೆ ಅರಬಿಕಾ ರೋಬಸ್ಟದಲ್ಲಿ? ಓಲ್ಡ್ ರೋಬಸ್ಟ ಇದೆ, ಅದರ ಜೊತೆಗೆ ಅರಬಿಕಾ ಕಾವೇರಿ ಕಾಫಿ ಅಂತ ಹೇಳಿದೆ, ಮತ್ತೆ ಸ್ವಲ್ಪ ಚಂದ್ರಗಿರಿ ಇದೆ. ಕಾವೇರಿ ಕಾಫಿ ಎಷ್ಟು ಗಿಡಗಳು ಇರಬಹುದು ನಿಮ್ಮಲ್ಲಿ? ಕಾವೇರಿ ಕಾಫಿ 100-150 ಗಿಡ ಇರಬಹುದು. ಚಂದ್ರಗಿರಿ? ಚಂದ್ರಗಿರಿ 50 ಗಿಡ ಇರಬಹುದು. ಚಂದ್ರಗಿರಿನ ಇವತ್ತು ತುಂಬಾ ಜನ ಇಷ್ಟಪಟ್ಟು ಬೆಳೆಸಿದರೆ ಇನ್ನು ಹೆಚ್ಚಿಗೆ ಮಾಡೋ ಆಲೋಚನೆ ಇದೆಯಾ ನಿಮಗೆ? ಚಂದ್ರಗಿರಿ ಮಾಡಬೇಕು ಅಂತ ಆಲೋಚನೆ ಇದೆ. ಚಂದ್ರಗಿರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಾವೇರಿ ಏನನ್ಸುತ್ತೆ? ಚಂದ್ರಗಿರಿ ಫಸಲು ಚಂದ ಬರುತ್ತೆ, ಕಾವೇರಿ ಚೆನ್ನಾಗಿ ನನಗೆ ಇಲ್ಲಿವರೆಗೆ ಬರಲಿಲ್ಲ. ಆತರ ಆದ್ರೂ ಉಳಿಸ್ಕೊಂಡಿದ್ದೀರಲ್ವಾ? ಉಳಿಸ್ಕೊಂಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಹುಟ್ಟಿದ ಮಕ್ಕಳು ತಂದೆ ತಾಯಿಗಳಿಗೆ ಹೇಗಿದ್ರು ಪ್ರಿಯನೇ, ಅವ್ರನ್ನ ಇಲ್ಲಿ ಜೀವನಗಿಂತ ಈ ತರ ಜೀವನ ಬದುಕು ಚಂದ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೆ ನೆಮ್ಮದಿ ಸಿಕ್ಕಿದೆ, ಬೇರೆಯವರ ವಿಷಯ ನನಗೆ ಗೊತ್ತಿಲ್ಲ. ಕೃಷಿಯಲ್ಲಿ ಬಹಳ ಜನ ನೆಮ್ಮದಿ ಕಂಡಿದ್ದಾರೆ, ಬೆಳವಣಿಗೆ ಆಗಿದ್ದಾರೆ, ಹಾಗಾಗಿ ಇವತ್ತಿಗೂ ತುಂಬಾ ಜನ ಹಳ್ಳಿಗಳಲ್ಲೇ ಉಳಿದಿರೋದು. ಇಲ್ಲದ ಹೋಗಿದ್ರೆ ಕೃಷಿಯಿಂದ ದೊಡ್ಡ ನಷ್ಟ ಆಗ್ತಾ ಇದೆ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಹಳ್ಳಿಗಳು ಖಾಲಿ ಖಾಲಿ ಆಗ್ಬಿಡ್ತಿದ್ವು. ಬರೀ ಕೃಷಿ ಹಣವನ್ನೇ ಕೊಡೋದಿಲ್ಲ, ಆನಂದವನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಇನ್ನು ಬೇರೆ ಬೇರೆ ಸಂಗತಿಗಳಲ್ಲಿ ಕೃಷಿಯಿಂದ ಅನುಕೂಲಗಳಿದ್ದಾವೆ. ಹಾಗಾಗಿ ಇವತ್ತಿಗೂ ತುಂಬಾ ಜನ ಕೃಷಿಕರಾಗೇ ಉಳಿದಿದ್ದಾರೆ, ಹಳ್ಳಿಗಳಲ್ಲೇ ಉಳ್ಕೊಂಡಿದ್ದಾರೆ. ಚೆನ್ನಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಭತ್ತದ ಕಟಾವಿನ ಒಂದು ವಿಚಾರದಲ್ಲಿ ನೋಡೋದಾದ್ರೆ, ನೀವು ಬಳಸುವ ಬಾಡಿಗೆ ಯಂತ್ರಕ್ಕೆ ಹೋದ ಸಾರಿ ಏನು ಬೆಲೆ ಕೊಟ್ರಿ ಗಂಟೆಗೆ? 3,000 ರೂಪಾಯಿ ಕೊಟ್ಟಿದೆ. ಈ ಸಾರಿ ಎಷ್ಟಾಗ್ಬೋದಂತ? ಈ ವರ್ಷ ನಮ್ದು ಆಗಿದೆ. ಈ ಸಾರಿನೇ 3,000 ಕೊಟ್ಟಿದ್ರೆ? ಈ ಸಾರಿನೇ 3,000 ಕೊಟ್ಟಿದೆ, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 1,000 ರೂಪಾಯಿ ಕೊಟ್ಟಿದೆ. ಹೋದ ಸಾರಿ 1,000 ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರಲಿಲ್ಲ, ಬರೀ 3,000 ರೂಪಾಯಿ ಕೊಟ್ಟಿದೆ. ಮಿಷಿನ್ ಈ ಕಡೆಯಿಂದ ಬರೋದಿತ್ತು, ಅದರಿಂದ ಮಾಡಿದ್ದೆ. ವರ್ಷ ವರ್ಷಕ್ಕೂ ಸ್ವಲ್ಪ ಸ್ವಲ್ಪ ಏರ್ತಾ ಹೋಗ್ತದೆ ಪರಿಸ್ಥಿತಿ ನೋಡಿಕೊಂಡು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ನಂದಕುಮಾರ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ತಾಳತ್ಮನೆ ಹತ್ತಿರ ಇರುವ ಕಾಟಕೆರೆಯ ಚೆಟ್ಟೋಳಿರ ಎಂ ನಂದಕುಮಾರ್ ಅವರ ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ವಿಶೇಷವಾಗಿ ಬ್ಲ್ಯಾಕ್ ರೈಸ್ ಅನ್ನ ಇವರು 2 ವರ್ಷಗಳಿಂದ ಬೆಳ್ಕೊಂತ ಬಂದಿದ್ದಾರೆ, ಇತರೆ ತಳಿಗಳನ್ನು ಹಾಕೊಂತ ಬಂದಿದ್ದಾರೆ. ಸಂಪರ್ಕಕ್ಕೆ ಸಂಖ್ಯೆ 9044-9044-378 9044-9044-378. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭತ್ತ ಚಿತ್ತ ಮಾಲಿಕೆ, ಇದರಲ್ಲಿ ಪುಷ್ಪತಳಿ ಭತ್ತದ ಸಾಗುವಳಿ ಕುರಿತು ಅನುಭವವನ್ನು ತಿಳಿಸುತ್ತಾರೆ ತೆನ್ನೀರ ಎ ಗಣಪತಿ ಅವರು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,700 ರೂಪಾಯಿಂದ 13,800 ರೂಪಾಯಿಗಳು, ಅರೇಬಿಕಾ ಚರಿ 6,750 ರೂಪಾಯಿಯಿಂದ 6,850 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300 ರೂಪಾಯಿಗಳು, ರೋಬೆಸ್ಟಾ ಚರಿ 4,200 ರೂಪಾಯಿಯಿಂದ 4,250 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿಗಳು, ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿಗಳು. ಗಮನಿಸಿ, ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಚಂಪೆ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ SSLC ಫಲಿತಾಂಶ ಸುಧಾರಣೆ ಕುರಿತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರೊಟ್ಟಿಗೆ ಕಾರ್ಯಾಗಾರ ಇಂದು ಜಿಲ್ಲಾ ಪಂಚಾಯಿತಿ CEO ಡಾಕ್ಟರ್ ಎಸ್ ಆಕಾಶ್ ಅವರ ಮುಂದಾಳತ್ವದಲ್ಲಿ ನಡೆತು. ಇವು ಮಾತಾಡಿ ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಲ್ಲಿ SSLC ಮಕ್ಕಳಿಗೆ ಪರೀಕ್ಷೆ ತಯಾರಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿಕೆ, ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗೆ ಮುಂಚೆನೆ ಜನವರಿ ಆಖೇರಿ ಇಲ್ಲರೆ ಫೆಬ್ರವರಿ ಸುರುನವರಲ್ಲಿ ಜಿಲ್ಲಾ ಮಟ್ಟದ SSLC ಪೂರ್ವಸಿದ್ಧತೆ ಪರೀಕ್ಷೆ ನಡೆಸುವಂಗೆ ಸಲಹೆ ಕೊಟ್ಟು SSLC ಪರೀಕ್ಷೆಯಲ್ಲಿ 100% ರಿಸಲ್ಟ್ ಪಡೆದ ಶಾಲೆಗಳ ಮುಖ್ಯ ಶಿಕ್ಷಕರು ಹಂಗೆ ಶಿಕ್ಷಕರಿಗೆ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಅಭಿನಂದನೆ ಸಲ್ಲಿಸಲಾದೆ ಇದರೊಟ್ಟಿಗೆ ಸರ್ಕಾರದ ನಿರ್ದೇಶನಗಳನ್ನ ಕಾಲಕಾಲಕ್ಕೆ ಸರಿಯಾಗಿ ಪಾಲಿಸಿಕೊಂಡು ಹೋಗುವಂಗೆ ಸೂಚನೆ ಕೊಟ್ಟು ಈ ಹೊತ್ತಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ KV ಸುರೇಶ್ ಹಂಗೆ SSLC ಪರೀಕ್ಷಾ ನೋಡಲ್ ಅಧಿಕಾರಿ ಡಾಕ್ಟರ್ VC ದೊಡ್ಡೇಗೌಡ ಅವರು SSLC ಪರೀಕ್ಷೆಗೆ ತಗೊಂಡಿರುವ ಕ್ರಮಗಳ ಬಗ್ಗೆ ಹಂಗೆ ಹಿಂದಿನ ಸಾಲಿನ ಪರೀಕ್ಷೆ ಫಲಿತಾಂಶಗಳ ಬಗ್ಗೆ ಮಾಹಿತಿನ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಾಳೆ ಹೊತ್ತಾರೆ 10:30 ವಿರಾಜಪೇಟೆ ಸರ್ಕಾರಿ 1ನೇ ದರ್ಜೆ ಕಾಲೇಜು ಸಭಾಮಂಡಳಿ ರಾಷ್ಟ್ರೀಯ ಯುವ ದಿನ ಹಂಗೆ ಯುವ ಸಪ್ತಾಹ ಉದ್ಘಾಟನಾ ಜಂಬರ ನಡೆದಿದೆ. ಈ ಹೊತ್ತಲ್ಲಿ ಶಾಸಕರಾದ KG ಬೋಪ್ಪಯ್ಯ, ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ KB ಪ್ರಸಾದ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಕೊಡುವ ಸಂಘಟಿತ ಕಾರ್ಮಿಕರ ಮಕ್ಕಳಿಂದ 2022-23 ಸಾಲಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕೆ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಅರ್ಜಿ ಕೊಡಿಕೆ 20 February ಮುಟ್ಟ ಅವಕಾಶ ಇದ್ದದಿದ್ದ ಕಾರ್ಮಿಕ ಅಧಿಕಾರಿಯವು ಪ್ರಕಟಣೆಯಲ್ಲಿ ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಕೂಡುಕೂಟಲಿ ಮಡಿಕೇರಿ ವೈದ್ಯಕೀಯ ಕಾಲೇಜು ಸಭಾಮಂಡಳಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ನಡೆತು. ಈ ಹೊತ್ತಲ್ಲಿ ಭಾಗವಹಿಸಿದ್ದ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸದಸ್ಯರಾದ ಗೌರಮಣ್ಯವು ಮಾತಾಡಿ ಪ್ರತಿಯೊಬ್ಬನೂ ಒಂದಲ್ಲ ಒಂದು ತರಲಿ ಗ್ರಾಹಕರು, ಗ್ರಾಹಕರೇ ದೊರೆಗ ತೇಳ್ದನ ಯಾರು ಮಾರಿಯಕ್ಕಾಗದತ್ತ ಹೇಳ್ದು. ಜಾಹೀರಾತನ ನೋಡಿ ಸಾಮಾನುಗಳನ್ನ ತಗಣಿಕಾಗದು, ಅದರ ಗುಣಮಟ್ಟನ ನೋಡಿ ತಗೊಳಕು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ಲಿ ವಸ್ತುಗಳನ್ನ ತಗೊಂಡು ಹೆಚ್ಚಾವುಟ್ಟು ಗ್ರಾಹಕರಿಗೆ ಮೋಸ ಆದರೆ ಗ್ರಾಹಕರ ಹಕ್ಕುಗಳ ಪರಿಹಾರ ವೇದಿಕೆಗೆ ದೂರು ಕೊಡಕು. ಗ್ರಾಹಕರ ದೂರುಗಳಿಗೆ ಸಂಬಂಧಪಟ್ಟಂಗೆ 5 lakh rupees ಮಟ್ಟ ಯಾವುದೇ ಶುಲ್ಕ ಕೊಡುವ ಅವಶ್ಯಕತೆ ಇರದುಲೇತ ಅವು ಮಾಹಿತಿ ಕೊಟ್ಟು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ 28 ಬೆಟ್ಟಗೇರಿ ಉದಯ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸಮ್ಮೇಳನದಲ್ಲಿ ಯುವ ಕವಿಗಳಿಂದ ಕವಿಗೋಷ್ಠಿ, ಹಾಡುಗಾರರಿಂದ ಗುಂಪು ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳ ಭಾಗವಹಿಸಕ ಕವನ 12-20 ಸಾಲಿಗೆ ಮೀರಿಕಾಗದು. ಮಡಿಕೇರಿ ತಾಲೂಕಿನ ಯುವ ಕವಿಗಳಿಗೆ ಹಂಗೆ ಇಸ್ಕೂಲ್ ವಿದ್ಯಾರ್ಥಿಗಳಿಗೆ ಸುರುನ ಆದ್ಯತೆ ಇದ್ದದೆ. ತಲಕಾವೇರಿನ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ನಾಳೆ ಮಧ್ಯಾಹ್ನ 2 ಮೇಲೆ ಮನರ್ ಮಾಡುವ ಕೆಲಸ ಇರೋದ್ರಿಂದ ಈ ಹೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗುವ ಅವಕಾಶ ಇರದುಲೇ ಸಾರ್ವಜನಿಕರು ಸಹಕರಿಸಕೂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಿಳಿಸಿದಳು. ನಗರಸಭಾ ನಿಧಿ ಹಂಗೆ 2022-23 15ನೇ ಹಣಕಾಸು ಯೋಜನೆ ಅಡಿ ಮಡಿಕೇರಿ ಕ್ಷೇತ್ರ ಶಾಸಕರಾದ MP ಅಪ್ಪಚ್ಚರಂಜನವು ನಾಳೆ 4:00 ಮಡಿಕೇರಿ ಡೈರಿ ಫಾರಂ ಹತ್ರ ಬ್ಯಾರೆ ಬ್ಯಾರೆ ಅಭಿವೃದ್ಧಿ ಕೆಲಸಗಳಿಗೆ ಭೂಮಿ ಪೂಜೆ ಮಾಡುವೆತ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪೂವಯ್ಯವು ತಿಳಿಸಿದಳು. ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆ ಪ್ರಯುಕ್ತ ಇದೇ ತಿಂಗಳ 15 ನಡೆಯುವ ರಾಷ್ಟ್ರೀಯ ಯುವ ಸಪ್ತಾಹ ಪ್ರಯುಕ್ತ ಟರ್ಫ್ ಹಂಗೆ ಕೂಡಿಗೆ ಆಟದ ಸ್ಕೂಲ್ ಹಾಕಿ ಟರ್ಫ್ಲಿ ಯೋಗ ತಾನ್ ನಡೆದಿದೆ. ಯೋಗ ಅಭ್ಯಾಸ ನಾಳೆ ಮತ್ತು ನಾಡ್ದು ತಾರೀಕು 13 ಎಲ್ಲ ಹೈಸ್ಕೂಲ್ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಯೋಗ ಬೋಧಕರ ಸಹಾಯಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟವೆ. ತಾರೀಕು 14 ಶನಿವಾರ ಪೊನ್ನಂಪೇಟೆ ಹಂಗೆ ಕೂಡಿಗೆಯಲ್ಲಿ ಯೋಗ ಅಭ್ಯಾಸ ನಡೆದಿದೆ. ತಾರೀಕು 15 ಆದಿತ್ಯವಾರ ಹೊತ್ತಾರೆ 7 9 ಗಂಟೆ ಮುಟ್ಟ ಮಡಿಕೇರಿ ಪೊನ್ನಂಪೇಟೆ ಮತ್ತು ಕೂಡಿಗೆಯಲ್ಲಿ ಯೋಗ ತಾನ್ ನಡೆದಿತ್ತ. ಭಾಗವಹಿಸುವ ಬಿಳಿ ಬಣ್ಣದ ಟೀಶರ್ಟ್ ಹಾಕೋಕ್ಕೂ ಮತ್ತು ಜಮಖಾನೆ ಬೆಡ್ಶೀಟ್ಗಳನ್ನ ಅವೇ ತರೋಕುತ್ತ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದಳು. ಮಡಿಕೇರಿನ ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಕಡೆಯಿಂದ ಮೂರ್ನಾಡು ವಿದ್ಯಾಸಂಸ್ಥೆಯಲ್ಲಿ ನಾಳೆ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ NABH ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ಅನಿತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಶ್ರೀ ಕಾವೇರಮ್ಮೆ ಕೊಡವ ಮತ್ತು ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ ಇದರ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ವಾರ್ಷಿಕ ಪೂಜಾ ಕಾರ್ಯ ಇದೇ 15 ಭಾನುವಾರ ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಟ್ರಸ್ಟ್ನ ಜಾಗದಲ್ಲಿ ನಡೆಯಲಿದ್ದು, ಅಂದು ಬೆಳಿಗ್ಗೆ 7 ಗಣಪತಿ ಹೋಮ, ಚಂಡಿಕಾ ಹೋಮ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಬಗಂಡೇಶ್ವರ ದೇವರ ಸನ್ನಿಧಿಯಲ್ಲಿ ಶತರುದ್ರಾಭಿಷೇಕ ಮಂತ್ರ ಪಠಣ ನಡೆಯಲಿದೆ. ನಾಡಿನ ಸರ್ವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಸ್ಕಿನ್ ಅಂಡ್ ಹೇರ್ ಕೇರ್ ಸೆಂಟರ್, ಬೈಪಾಸ್ ರೋಡ್, ಗುಣಿಕೊಪ್ಪ. ಇಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ದಿವ್ಯಾ ಮುನ್ನಪ್ಪ ಅವರು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10 ಮಧ್ಯಾಹ್ನ 12 ಸಂದರ್ಶನಕ್ಕೆ ಲಭ್ಯರಿದ್ದಾರೆ. ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 0827424898. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ 2022-23 ಸಾಲಿನ ಗ್ರಾಮಸಭೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಕೊಡಂಗಡ ಪಿ ಬಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಇದೇ 13 ಶುಕ್ರವಾರ ಪೂರ್ವಾಹ್ನ 11 ಹುದಿಕೇರಿ ಕೊಡವ ಸಮಾಜ ಸಭಾಂಗಣದಲ್ಲಿ ನಡೆಸಲಾಗುವುದು. ಸಾರ್ವಜನಿಕರೆಲ್ಲ ಭಾಗವಹಿಸುವಂತೆ ಹುದಿಕೇರಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಕಳೆದ ಹಲವು ವರ್ಷಗಳಿಂದ ಹಾಕತ್ತುವಿನಲ್ಲಿದ್ದ ಟಿಕೆ ನಾರಾಯಣ ಮಾಲೀಕತ್ವದ ಹೋಟೆಲ್ ಬ್ರದರ್ಸ್ ಇದೀಗ 13 ಶುಕ್ರವಾರ ಕಗ್ಗೋಡ್ಲುವಿನ ಶ್ರೀ ಭಗವತಿ ದೇವಸ್ಥಾನದ ಮುಂಭಾಗ ಇರುವ ಇಂಟರ್ಲಾಕ್ ಫ್ಯಾಕ್ಟರಿಯ ಮುಂದೆ ಶುಭಾರಂಭಗೊಳ್ಳಲಿದೆ. ಎಲ್ಲಾ ಗ್ರಾಹಕರು ಎಂದಿನಂತೆ ಸಹಕರಿಸುವಂತೆ ಕೋರಲಾಗಿದೆ. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದರಲ್ಲಿ ಇದೇ ದಂಡಾಯತ 23 ಜನವರಿ 14 ನಾಪಕ್ಲು ಜನರಲ್ ಕೆಎಸ್ ತಿಮ್ಮಯ್ಯ ಕಳಿಪರಮಲು ನಡೆದೋಕೆ ಏರ್ಪಾಡು ಮಾಡಿದಂಚೆ ಕೊಡವ ಒಕ್ಕ ಕಪ್ ಬುಣಿ ನಮ್ಮ ಅನಿವಾರ್ಯ ಕಾರಣ ಕಾಯ್ತು ಮೀನಕ್ಕೆ ತರಕಿತ್ತು. ಇದೇ ದಂಡಾಯತ 23 March 4-5 ನಡೆದೋಕೆ ತೀರ್ಮಾನ ಮಾಡಿತು. ನಾಗರಮಾಜನ ಈ ಬದಲಾವಣೆನ ಅರಿಂಜೆಂಡು ಸಹಕಾರ ತರುವನೊಂದು ನೆಲಜಿ ಫಾರ್ಮರ್ಸ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ಕರ ಮನವಿ ಮಾಡಿತು. ಸೇವಾ ಮಾಹಿತಿ: 7 ಹೊಸಕೋಟೆ ಗ್ರಾಮದ ನಿವಾಸಿ ದಿವಂಗತ ಕೇಶವ ಅವರ ಮಗ ಎ ಕೆ ರವೀಂದ್ರನ್, ಇವರು ಇಂದು ಬೆಳಿಗ್ಗೆ ನಿಧನರಾಗಿದ್ದು 67 ವರ್ಷ ಪ್ರಾಯದ ಎಕೆ ರವೀಂದ್ರನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ 7ನೇ ಹೊಸಕೋಟೆಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಕ್ಕೆ ಸೊಡ್ಲೂರು ಕಾರಳಾನ ತಾಣಚ್ಚಿರ ಶಂಭು ಮುತ್ತಣ್ಣ ಐಂಗಡಪೊಣ್ಣು ಪಾಲಿ ಮೊಣ್ಣಮ್ಮ ಐಂಗ ಇಂದು ಮಂಜಣ ಮರಣಪಟ್ಟಿತು. ತಾಣಚ್ಚಿರ ಉಮೇಶ್ ಐಂಗಡ ಅವ್ವ ಪಾಲಿ ಮೊಣ್ಣಮ್ಮ ಐಂಗಡ ತಾಮನೆ ಅಯ್ಯಮಾಡ ಆಖರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಐಂಡ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಈ ಕುರಿ ನಡುಪ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಿಸಲ್ಟ್ ಬಪ್ಪನಕ್ಕೆ ಮಾಡುವಕ್ಕೆ ಉಪಾಧ್ಯಾಯ, ಮುಖ್ಯೋಪಾಧ್ಯಾಯ, ಕ್ಷೇತ್ರ ಶಿಕ್ಷಣಾಧಿಕಾರಿಯ ಬಿಆರ್ಸಿಯ ಕೂಡ್ನನಕ್ಕೆ ಎಲ್ಲರೂ ನೈಕೊಂಡು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಅಣ್ಣಿತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೂಲ್ ಶಿಕ್ಷಣ, ಪಿಂಜ ಸಾಕ್ಷರತೆ ಇಲಾಖೆ ರಾಧನಲ್ ಎಸ್ಎಸ್ಎಲ್ಸಿ ರಿಸಲ್ಟ್ ವಿಶ್ಲೇಷಣೆ ಪಿಂಜ ಸುಧಾರಣೆರ ಮೀದ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಕೂಡ ಇಂದು ನಡತನ ಕಾರ್ಯಾಗಾರತ್ರ ಕೊರೋಕಾರಿಕೆ ವಹಿಸಿತು. ತಕ್ಪರ್ನತ್ ಕೈಂಜು ಕುರಿ ಕೊಡಗು ಜಿಲ್ಲೆ 11ನೇ ಸ್ಥಾನ ಪಡೆದಿತಿಂಜತ್. ಈ ಕುರಿ 3ನೇ ಸ್ಥಾನತ್ರ ಉಳ್ಳು ರಿಸಲ್ಟ್ ಬಪ್ಪನಕ್ಕೆ ಮಾಡುಂಡು ಮಕ್ಕಳ ಓದಕ್ಕೆ ಒತ್ತು ಕೊಡಪಕ್ಕೆ ಪಿಂಜ ಪರೀಕ್ಷೆರ ತಯಾರಿ ಪಿಂಜ ಐಂಗಕ್ಕೆ ಆತ್ಮವಿಶ್ವಾಸ ದುಂಬುಚುಡುವಕ್ಕೆ ರಾಜ್ಯ ಮಟ್ಟತ್ರ ಎಸ್ಎಸ್ಎಲ್ಸಿ ಪೂರ್ವ ತಯಾರಿ ಪರೀಕ್ಷೆಗೆ ಮುಪ್ಪಡೆ ಜನವರಿ ಆಖಿರಿ ವಾರ ಇಲ್ಲೆಂಗೆ ಫೆಬ್ರವರಿ ಆದ್ಯ ವಾರತ್ ಜಿಲ್ಲಾ ಮಟ್ಟತ್ರ ಎಸ್ಎಸ್ಎಲ್ಸಿ ಪೂರ್ವ ತಯಾರಿ ಪರೀಕ್ಷೆ ನಡೆತುವನಕ್ಕೆ ಐಂಗ ಸಲಹೆ ಮಾಡಿಸಿ. ಕೂಟಕ್ಕೆ 100 ರಿಸಲ್ಟ್ ಬಂದ ಸ್ಕೂಲ್ ಮುಖ್ಯೋಪಾಧ್ಯಾಯ ಪಿಂಜ ಉಪಾಧ್ಯಾಯಕ್ಕೆ ಗೌರವ ಒಪ್ಪುಚುಡುವ ಅಂದಣ್ಣಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಪಿಂಜ ಕ್ರೀಡಾ ಇಲಾಖೆ ಕೂಡ ನನಗೆ ಬೋರೆ ಬೋರೆ ಇಲಾಖೆ